ಹಲೋ ರೀ. ಹಾ ಕೇಳಿ, ಹೆಸರು ಹೇಳಿ ಎಲ್ಲಿಂದ? ನಮಸ್ಕಾರ ರೀ, ಬಾಳಪಟ್ಟ ಜಿಲ್ಲೆ ಮುಳ್ಳೂರು ತಾಲೂಕು ಅರಣ್ಯ ಬೆಳಗಳಿ. ಹಾ ನಮಸ್ಕಾರ, ಹೆಸರು? ನಮಸ್ಕಾರ, ಮಹಾದೇವಪ್ಪ. ಕೇಳಿ ಮಹಾದೇವ್ರೆ. ನಮಸ್ಕಾರ, ತಾವು ಕೊಡುವ ಸೂಚನೆ ಬಹಳ ಒಳ್ಳೇದಾಗಿತ್ತು. ಹ್ಮ್, ರೈತರಿಗೆ ಬಹಳ ಸಸಿ ಇಲಾಖೆ ಕೊಡ್ತಾ ಇದ್ರು ಮಾಹಿತಿ ಎಲ್ಲ. ಆಯ್ತು, ನೀವು ಪ್ರಶ್ನೆ ಕೇಳಿ. ಪ್ರಶ್ನೆ ಹಂಗಿಲ್ಲ, ನಿಮ್ಗೆ ಕೊಡುವಂತ ಒಳ್ಳೆಯ ವಿಚಾರ ನನಗೆ ಬಹಳ ಸಂತೋಷ ಆಯ್ತು, ಅದಕ್ಕೆ ಕಟ್ಟಿದ್ದೆ ನಾನು. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ತೆ ಸರ್. ನಮಸ್ಕಾರ, ಹೆಸರೇಳಿ, ಎಲ್ಲಿಂದ ಸರ್? ನಾವು ಮೈಸೂರಿಂದ ಮಾತಾಡೋದು ಸರ್, ಲಕ್ಷ್ಮೀಪುರ ಗ್ರಾಮ, ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು ಕಸ್ಬಾಬಳಿ. ಹ್ಮ್, ಹೆಸರು? ವೆಂಕಟೇಶ್ ಅಂತ ಸರ್. ತಿಮ್ಮಪ್ಪ ಗೌಡರು ಮತ್ತೆ ಅಧಿಕಾರಿಗಳು ನಮಸ್ಕಾರ. ಜಗದೀಶ್ ಅವ್ರು ಕೇಳಿ ಪ್ರಶ್ನೆನ. ಸರ್, ನಮ್ದು ಒಂದು ಏನಂದ್ರೆ ಒಂದು ಸಮಸ್ಯೆ. ಈ ಗಂಗಾ ಕಲ್ಪನೆ ಯೋಜನೆ ಅಡಿ ನೀರಾವರಿ ಇದ್ ಮಾಡ್ತೀರ ಸರ್, ನಾವು ಜನರಲ್ ಬರ್ತೀವಿ. ಎಸ್ ಸಿ ಎಸ್ ಟಿ ಅವರು ಸಾಮಾನ್ಯ ವರ್ಗದಲ್ಲಿ ನಾವು ಬಡವರು ಇದ್ದೀವಿ ಸರ್, ಹತ್ತು ಕುಂಟೆ ಇಪ್ಪತ್ತು ಕುಂಟೆ ನಮ್ಗೆ ಸರ್ ಇದು ಪರಿಹಾರ ಇದಿಲ್ಲ. ಈಗ ನೀವು ಆ ಗಂಗಾ ಕಲ್ಯಾಣ ಅಥವಾ ಬೋರ್ವೆಲ್ ಸಂಬಂಧ ಮಾಹಿತಿ ನೀವು ಕೃಷಿ ಇಲಾಖೆ ಕೇಳ್ತಾ ಇದ್ರು, ದಯವಿಟ್ಟು ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ನೀವು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಬೇರೆ ಇಲಾಖೆಗಳು ಅಲ್ಲಿ ನೀವು ಕೇಳಿದಾಗ ನಿಮಗೆ ಉತ್ತರ ಸಿಗುತ್ತದೆ. ಸರ್, ನಾವು ಜನರಲ್ ಅಲ್ಲಿ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಇರೋರು ಬಡ ರೈತರು ಇದ್ದೀವಿ ಸರ್. ಅಲ್ಲ, ಕರೆಕ್ಟ್ ಪ್ರಶ್ನೆ ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ. ಆದ್ರೆ ನಮ್ದು ಇವತ್ತು ಆ ವಿಷಯ ಇಲ್ಲ, ಇದು ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಸಂಬಂಧಪಟ್ಟ ಪ್ರಶ್ನೆ ಯಾವ್ದಿದ್ರು ಕೇಳಬಹುದು ತಾವು. ಮುಂದಿನ ಕಾರ್ಯಕ್ರಮ ಸರ್ ಮಾಡ್ತೀರ ಸರ್, ತಿಮ್ಮಪ್ಪ ಕೊಡ್ರ? ಮಾಡ್ತೇವೆ, ಮುಂದೆ ನೋಡೋಣ. ಓಕೆ ಸರ್, ಅವಾಗಲೇ ಫೋನ್ ಮಾಡ್ತೀನಿ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಈಗ ಕೃಷಿ ಯಾಂತ್ರೀಕರಣ ಮತ್ತು ಈ ಒಂದು ಸೂಕ್ಷ್ಮ ನೀರಾವರಿ ಘಟಕದ ಬಗ್ಗೆ ನಾವು ಮಾಹಿತಿಯನ್ನ ಕೇಳ್ತಾ ಇದ್ದೇವೆ ಸರ್. ಈಗ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದ ಪ್ರಾಮುಖ್ಯತೆ ಏನು ಸರ್ ಅದು? ಈಗ ಸೂಕ್ಷ್ಮ ನೀರಾವರಿ ಇತ್ತೀಚಿನ ದಿನಗಳಲ್ಲಿ ನಮಗೆ ನೀರಿನ ಅಭಾವ ಬಹಳಷ್ಟಿದೆ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ನಮಸ್ತೆ. ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ? ಸರ್, ನಾನು ಹೊನ್ನೂರಲ್ಲಿ ಅಂತ, ಹನುಮಂತಾಪುರ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ. ಕೇಳಿ ಪ್ರಶ್ನೆ. ಸರ್, ಇವು ಔಷಧಿ ಹೊಡೆಯೋ ಕ್ಯಾನ್ಗಳು ಮೊದಲು ಬರ್ತಿದ್ವು, ಇತ್ತೀಚೆಗೆ ಬರ್ತಾ ಇಲ್ಲಲ್ಲ ಸರ್. ತಾವು ಸ್ಪ್ರೇಯರ್ಸ್ ಹೇಳ್ತಾ ಇದ್ರಿ ತಾನೆ? ಅದು ಮೊದಲು ಏನಾಗ್ತಿತ್ತು, ಈ ನ್ಯಾಪ್ಸಕ್ ಸ್ಪ್ರೇಯರ್ಸ್ ಅಂತ ಇರ್ತಿದ್ದು, ಈಗ ಅದು ಬಿಟ್ಟು ನಾವು ಸಿಂಪರಣೆ ಅಂದ್ರೆ ಈ ಕೀಟನಾಶಕ ಸಿಂಪರಣೆ ಘಟಕಗಳನ್ನು ಏನು ಸಬ್ಸಿಡಿದಲ್ಲಿ ಕೊಡ್ತಾ ಇದೀವಿ. ಅದಕ್ಕಿಂತ ಚೆನ್ನಾಗಿರೋದು ಈಗ ಹೊಂಡಾ ಸ್ಪ್ರೇಯರ್ಸ್, ಬೇರೆ ಬೇರೆ ಸ್ಪ್ರೇಯರ್ಸ್ ಇದಾವೆ. ತಾವು ಅಂದ್ರೆ ಅದೇ ಚಾರ್ಜರ್ ಇವು ಬರುತ್ತೆ, ಬ್ಯಾಟರಿ ಸ್ಪ್ರೇಯರ್ಸ್ ಕೊಡ್ತಾ ಇಲ್ಲ ನಾವು. ಇಲ್ಲ, ನೀವು ಹೇಳದಂಗೆ ಬ್ಯಾಟರಿ ಸ್ಪ್ರೇಯರ್ಸ್ ಇಲಾಖೆ ನಾವು ಕೊಡ್ತಾ ಇಲ್ಲ, ಅದು ರದ್ದು ಮಾಡಿದೀವಿ, ಬ್ಯಾಟರಿ ಸ್ಪ್ರೇಯರ್ಸ್ ಕೊಡ್ತಾ ಇಲ್ಲ. ಅದು ಬಿಟ್ಟು ಬೇರೆ ತರಹದ ಒಂದು ಕೀಟನಾಶಕ ಸಿಂಪರಣ ಒಂದು ಘಟಕಗಳನ್ನು ನಾವು ಕೊಡ್ತಾ ಇದೀವಿ ಸಹಾಯಧನದಲ್ಲಿ ಇಲಾಖೆಯಲ್ಲಿ. ತಾವು ಅಲ್ಲಿ ಹೋಗಿ ವಿಚಾರಣೆ ಮಾಡಬಹುದು, ಬೇರೆ ಬೇರೆ ತರದ ಇದಾವೆ, ಅಡ್ವಾನ್ಸ್ಡ್ ಅಂದ್ರೆ ಸುಧಾರಿತ ಸಿಂಪರಣ ಮಷಿನ್ಸ್ ಗಳನ್ನು ನಾವು ಕೊಡ್ತಾ ಇದೀವಿ. ಸರ್, ಇದು ಆಕಳ ಇದಾವೆ ಸರ್ ನಮ್ಮ ಒಂದು ಎರಡು, ಹಾಲ್ ಕರೆಯಕ್ಕೆ ನಾನು ಮಿಷಿನ್ ಏನೋ ಇದರಲ್ಲಿ ಬರುತ್ತೆ ಸರ್ ನಿಮ್ಮಲ್ಲಿ? ಇಲ್ಲ, ಅದು ಇಲ್ಲ, ಅದು ಇಲ್ಲ. ಅದು ತಾವು ಪಶು ಸಂಗೋಪನಾ ಇಲಾಖೆಗೆ ಕೇಳಿದಾಗ ಸಹಾಯಧನ ಅಲ್ಲಿ ಸಿಗಬಹುದು, ತಾವು ಅಲ್ಲಿ ವಿಚಾರಿಸಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ ಸರ್. ಕೆಲವರೇ ಇಲ್ಲಿವರೆಗೆ ಹಲೋ ಕೃಷಿ ರಂಗ ಕೃಷಿ ಇಲಾಖೆ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ನೇರ ಪ್ರಸಾರ ಕಾರ್ಯಕ್ರಮವನ್ನ ಕೇಳಿದ್ರಿ. ಅನೇಕ ಕೇಳುಗರು ಕರೆ ಮಾಡಿ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಂಡ್ರು. ಹಲೋ ಕೃಷಿ ರಂಗ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿ ಇದು ನಮ್ಮ ಕಾರ್ಯಕ್ರಮದ ವಿಷಯವಾಗಿತ್ತು. ಕೃಷಿ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಶ್ರೀ ಶಿವಕುಮಾರ್ ಅವರು ಆಗಮಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ. ಅವರಿಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಕೇಳುಗರಿಗೂ ಇನ್ನೊಮ್ಮೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೆ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಇದುವರೆಗೆ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕೆಳಗಿನ ಪ್ರಶ್ನೆಗಳಿಗೆ ಕೃಷಿ ಯಾಂತ್ರೀಕರಣ ಹಾಗೂ ಸೂಕ್ಷ್ಮ ನೀರಾವರಿ ಈ ವಿಷಯ ಕುರಿತಂತೆ ಉತ್ತರಿಸಿದವರು

ಜೈವಿಕ ನಿಯಂತ್ರಣದ ಕುರಿತು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ನವಲೆ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ನಂದೀಶ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ರೈತ ಮಹಿಳೆಯರಿಂದ ಗೀತೆ. ಎಣ್ಣಗೆ ಬತ್ತಿ ಉರಿದಂಗೆ ಮಾನೋರ ಕಣ್ಣಾಗೆ ನಾವು ಕರಿಗೆ ಏವೆ ಕಣ್ಣಾಗೆ ನಾವು ಕರಿಗೆ ಏವೆ ಎಣ್ಣು ಹೊಡೆಯದುಕ್ಕಿಂತ ಎಣ್ಣೆ ಕುಡಿಯದು ಲೇಸೆ ಎಣ್ಣೆ ಕುಡಿಯದು ಲೇಸೆ ಪನ್ನಂಗ ನಾಗ ಹಳಿಯನು ಕಣದಕ್ಕಿಂತ ಸಣ್ಣಂಗಿ ತೊಡುವ ಮಗಲೇಸೆ ಸಣ್ಣಂಗಿ ತೊಡುವ ಮಗಲೇಸೆ ಸರ್ಕಾರ ಕೋಗುತ್ತ ಸರ್ಪಣಿ ಬೆಲೆ ಮಾಡುತ್ತ ಸರ್ಪಣಿ ಬೆಲೆ ಮಾಡುತ್ತ ಸರ್ಕಾರ ಗೆದ್ದು ಬರುತ್ತಾನೆ ನನ್ನ ಮಗ ಜರತಾರ